ಇರೋದ್ರಿಂದ ಆ ನೇಟಿವ್ ರಾಸಾಯನಿಕ ರೂಪದಲ್ಲಿ ಇರತಕ್ಕಂಥ ರಂಜಕನ್ನು ಕೂಡ ಕರಗಿಸುವಂಥ ಒಂದು ಶಕ್ತಿ ಭೂಮಿಗೆ ಬರ್ತದೆ. ಸೊ ಈ ಸುಮಾರು 30-70 ಅಂದರೆ ಒಂದು 50% ರಂಜಕ ಸಾವಯವ ರೂಪದಲ್ಲಿ ಇರೋದ್ರಿಂದ ಅದು ಕೂಡ ಒಂದು ಸಾವಯವ ಅಂಶ ನಾವು ಕಡಿಮೆ ಮಾಡ್ತಾ ಹೋದಾಗ ಆ ಶಕ್ತಿನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಜೊತೆಗೆ ಪೊಟ್ಯಾಶ್ ಕೂಡ ಈ ಸಾವಯವ ಗೊಬ್ಬರದಲ್ಲಿ ಸಾಕಷ್ಟು ಇರುತ್ತೆ. ಆದರೆ ಇದಕ್ಕಿಂತ ಹೆಚ್ಚು ಪ್ರಮಾಣ ಅದು ಪೊಟ್ಯಾಷಿಯಂ ಅಂತ ಏನಿರ್ತದೆ, ಇದು ಎಕ್ಸ್ಚೇಂಜಬಲ್ ಫಾರ್ಮಲ್ಲಿ ಜಾಸ್ತಿ ಇರ್ತದೆ. ಇದು ಕಪ್ಪು ಭೂಮಿಯಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ, ಕೆಂಪು ಭೂಮಿಯಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಸೊ ಈಗ ನಾವು ಸಾವಯವ ಗೊಬ್ಬರಗಳನ್ನ ಹಾಕಿದಾಗ ಅದರಲ್ಲಿ ಸಾಕಷ್ಟು ಪ್ರಮಾಣ ನಮಗೆ ಪೊಟ್ಯಾಷ್ ಆ ಸಾವಯವ ಗೊಬ್ಬರದಿಂದ ಭೂಮಿಗೆ ಪ್ರತಿ ವರ್ಷ ಆ್ಯಡ್ ಆಗೋದ್ರಿಂದ, ಸೊ ಇದು ಎಸ್ಪೆಷಲಿ ಈ ಕೆಂಪು ಭೂಮಿಗಳು ಏನಿರ್ತವೆ ಅಲ್ಲಿ ಪೊಟ್ಯಾಷಿಯಲ್ ಒದಗಿಸುವಂಥ ಶಕ್ತಿ ಭಾಳ ಕಡಿಮೆ ಇರ್ತದೆ. ಅಲ್ಲಿ ನಾವು ಪೊಟ್ಯಾಶ್ ಕೊಡಲೇಬೇಕು, ಕೊಡಲಿಲ್ಲ ಅಂತಂದ್ರೆ ನಾವು ಒಳ್ಳೆ ಬೆಳೆ ತಗೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲಿ. ಸೊ ಹಾಗಾಗಿ ಆ ಒಂದು ಸಾವಯವ ರೂಪದಲ್ಲಿ ಹಾಕಿದಾಗ ಈ ಪೊಟ್ಯಾಶ್ಗೂ ಕೂಡ ಭೂಮಿಯಲ್ಲಿ ಪೊಟ್ಯಾಶ್ ಒದಗಿಸುವಂಥ ಶಕ್ತಿನ ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಐತೆ. ಗಂಧಕ ಅಂತ ತಗೊಂಡಾಗ 75% ಇದು ಕೂಡ ಸಾವಯವ ರೂಪದಲ್ಲೇ ಇರ್ತದೆ. ಸೊ 25% ಮಾತ್ರ ನಮಗೆ ರಾಸಾಯನಿಕ ರೂಪದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈ ಸಾವಯವ ಪದಾರ್ಥಗಳನ್ನು ನಾವು ಪ್ರತಿ ವರ್ಷ ಸೇರಿಸದೇ ಇದ್ರೆ ಸೊ ಮಣ್ಣಿನ ಫಲವತ್ತತೆ, ಇವಾಗ ನಾವು ಜೋಳ ಹೋಗಿ ಅದನ್ನ ನವಣಿ ತರ ಆಗ್ಬೋದು ಮುಂದಿನ ಕಾಲದಲ್ಲಿ. ಸೊ ಅಂತ ಒಂದು ನಾವು ಕ್ವಾಲಿಟಿನ ನೋಡುವಂತಹ. ಸೊ ಹಾಗಾಗಿ ನಾವು ರಾಸಾಯನಿಕ ಗೊಬ್ಬರಗಳೇನಿದಾವ ಇದು ಒಂಥರ ತಾತ್ಕಾಲಿಕವಾಗಿ ಭೂಮಿಯಲ್ಲಿ ಶಕ್ತಿ ಪೋಷಕಾಂಶಗಳನ್ನು ಒದಗಿಸುವಂತ ಒಂದು ಕ್ರಿಯೆ ಅಂತ ಹೇಳ್ಬೋದು. ಸೊ ಈಗ ನಾವು ಹಸಿರು ಕ್ರಾಂತಿಗೆ ಅವಾಗ ಅನುವಾಗಿತ್ತು, ಆದರೆ ಕ್ರಮೇಣ ನಾವು ಸಾವಯವ ಗೊಬ್ಬರಗಳನ್ನ ಕಡಿಮೆ ಮಾಡೋದ್ರಿಂದ ಸೊ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದಂಥ ಆ ಒಂದು ಖ್ಯಾತ ವಿಜ್ಞಾನಿ ಹಸಿರು ಕ್ರಾಂತಿಗೆ ಯಾರು ಕಾರಣರಾಗಿದ್ದರು, ನಾರ್ಮನ್ ಬೋರ್ಲಾಗ್ ಅವರು. ಸೊ 2005 ಈ ಮಣ್ಣಿನ ಫಲವತ್ತತೆ ಭಾಳ ಕಡಿಮೆ ಆಗಿದೆ ಅಂತೇಳಿ ಅವರು ಒಂದು ವ್ಯಾಖ್ಯಾನ ನೋಡಿದ್ದಾರೆ. ಅದು ಇಂಗ್ಲೀಷ್ನಲ್ಲಿ ಹೇಳಬೇಕಂತಂದ್ರೆ the single most important factor limiting crop yield on a worldwide basis is soil fertility ಅಂತ ಹೇಳಿದ್ದಾರೆ. ಸೊ ಮೂಲತಃ ಅವರು ರೋಗಶಾಸ್ತ್ರಜ್ಞರು, ಅವರು ಈ ಒಂದು ಜೆನೆಟಿಕ್ಸ್ ಸಬ್ಜೆಕ್ಟಲ್ಲಿ ಒಂದು ಜೀನ್ ಅನ್ನು ಕಂಡುಹಿಡಿದು ಗೋಧಿ ಬೆಳೆ ಗೋಧಿ ಒಂದು ಉತ್ಪಾದನೆಯಲ್ಲಿ ಕ್ರಾಂತಿಯನ್ನು ಮಾಡಿದಂತ ಕ್ರಾಂತಿ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಇವಾಗ ಅವರು 2005 ನಾವು ಯಾಕೆ ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅವರೇ ಗುರುತಿಸ್ತಾ ಇದ್ದಾರಂತಂದ್ರೆ, ಸೊ ಇಲ್ಲಿ ನಾವು ಕೆಲಸ ಮಾಡುವಂಥ ನಮ್ಮಲ್ಲಿ ಪ್ರವೃತ್ತಿನೂ ಕೂಡ ವಿಜ್ಞಾನಿಗಳಲ್ಲಿ ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ಆ ವಿಜ್ಞಾನಿ ಮೂರು ಕಡೆನೂ ತನ್ನ ಒಂದು ಶಕ್ತಿಯನ್ನ ಹಾಕ್ಬೇಕಾಗತ್ತೆ, ಹಿಂಗಾಗಿ ತೋರಿಸಿದಾನ. ಬಟ್ ಆ ರೀತಿಯಲ್ಲಿ ನಾವು ಹಗಲು ರಾತ್ರಿ ನಾವು ವಿಜ್ಞಾನಿಗಳು ಕೂಡ ಚಿಂತನೆ ಮಾಡಿದ್ರೆ ಮಾತ್ರ ಈ ಒಂದು ಇಂಥ ಒಂದು ಮಣ್ಣಿನ ಒಂದು ಸಮಸ್ಯೆಗಳನ್ನು ಫಲವತ್ತತೆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ಬೋದು ಆ ನಿಟ್ಟಿನಲ್ಲಿ. ಈಗ ಅಂದರೆ ನೀವಂದಂಗೆ ಈಗ ಯಾವುದೇ ಒಂದು ಪೋಷಕಾಂಶಗಳು ಭೂಮಿಯಲ್ಲಿ ರಾಸಾಯನಿಕ ರೂಪದಲ್ಲಿ ಇರ್ತವೆ, ಸಾವಯವ ರೂಪದಲ್ಲಿ ಇರ್ತವೆ. ಅದಕ್ಕೆ ಆ ಸಾವಯವ ರೂಪದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಅಂಶವನ್ನು ನಾವು ಹಿಡಿದಿಟ್ಟುಕೋಬೇಕು, ಅಥವಾ ಅದನ್ನು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ಸಾವಯವ ಪದಾರ್ಥವನ್ನು ಜಾಸ್ತಿ ಮಣ್ಣಿಗೆ ಹಾಕ್ಬೇಕಂತೀರಿ. ಅದಕ್ಕೂ ಕೂಡ ನಾವು ರಾಸಾಯನಿಕ ಗೊಬ್ಬರಗಳನ್ನ ಯಾವ ರೀತಿ ಹಾಕ್ತಾ ಇದ್ದೀವಿ ಅದೇ ಅದಕ್ಕೆ ತಕ್ಕಂಗೆನೆ ಸಾವಯವ ಪದಾರ್ಥನೂ ಕೂಡ ನಾವು ಸಾಕಷ್ಟು ಹಾಕ್ಬೋದು. ಈಗ ರೈತರು ಕೇಳಿದ್ರೆ ಆ ಸಾವಯವ ಪದಾರ್ಥ ಇಲ್ಲ ಅಂತಾರೆ, ಅವರು ನಮ್ಮ ಹತ್ರ ತಿಪ್ಪೆ ಗೊಬ್ಬರ ಇಲ್ಲ ದನ ಇಲ್ಲ. ಅದಕ್ಕೆ ನಾವು ಹಲವಾರು ರೀತಿಯಲ್ಲಿ ನಾವು ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಒಬ್ಬರು ವಿದರ್ಭ ಜಿಲ್ಲೆಯವರು ನಾರಾಯಣ ದೇವರಾವ್ ಪಾಂಡ್ರಿ ಪಾಂಡೆ ಅಂತ ಅವರು ಒಂದು ನಾಡೇಪ ಪದ್ಧತಿ ಅಂತ ಒಂದು ಕಂಡುಹಿಡಿದಿದ್ದಾರೆ. ಸೊ ಅದನ್ನು ನಾವು ಒಂದು ನೋಡಿದರೆ ಸೊ ಒಂದು ದನದ ಸಗಣಿಯಿಂದ 160 ಚಕ್ಕಡಿ ಗೊಬ್ಬರ ತಯಾರು ಮಾಡ್ಬೋದು ಅಂತ ಹೇಳ್ತಾರೆ. ಒಂದು ಆಕಳು ಸಣ್ಣ ಆಕಳದಿಂದ 160 ಚಕ್ಕಡಿ ಅಂತಂದ್ರೆ 80 ಟನ್ ಆಗುತ್ತೆ. ಅದು 80 ಟನ್ ಅಷ್ಟು ಒಂದು ಸಾವಯವ ಗೊಬ್ಬರ ತಯಾರು ಮಾಡ್ಬೋದು. ಅದಕ್ಕೆ ನಾನು ಲೆಕ್ಕ ಹಾಕಿದೆ, ಅದು 10x6 ಅಂತ ನಾವು ಸೈಜ್ ಇಟ್ಕೊಂಡ್ರೆ ಉದ್ದಾಗಲ್ಲ 3 ಫೂಟ್ ಹೈಟ್ ಇರ್ತದೆ ಭೂಮಿಯಿಂದ ಮೇಲೆ. ಅದು ಇಟ್ಟಂಗಿಯಿಂದ ಕಟ್ಟಿದಾಗ ಅದು ಸ್ವಲ್ಪ ಗಾಳಿ ಆಡೋಕ್ಕೆ ಮಧ್ಯದಲ್ಲಿ ಸ್ವಲ್ಪ ಕಿಂಡಿಗಳು ಬಿಡ್ಬೇಕು. ಸೊ ಈ ರೀತಿಯಲ್ಲಿ ನಾವು 3-4 ತಿಂಗಳಿಗೆ ಒಂದು ಸಲ ತೆಗೆದ್ರೆ ವರ್ಷಕ್ಕೆ ನಾವು 3-4 ಸಲ ಗೊಬ್ಬರ ತೆಗಿಬಹುದು, ಒಂದೇ ಸಲ ತುಂಬಬೇಕಾಗುತ್ತೆ. ಸೊ ಇಂಥ ಒಂದು ಸ್ಟ್ರಕ್ಚರ್ಸ್ ಏನಿದಾವ ಇವು 8 ಸ್ಟ್ರಕ್ಚರ್ಸ್ ಬೇಕಾಗ್ತವೆ ಒಂದು ಗುಂಟೆದಷ್ಟು ಜಾಗ ನಾವು ಇಟ್ಕೊಂಡ್ರೆ. ಸೊ ಇಷ್ಟು ನಾವು ಗೊಬ್ಬರ ತಯಾರು ಮಾಡ್ಬೋದು. ಅದೇ ರೀತಿ ನಾವು ಎರೆಹುಳು ಗೊಬ್ಬರಕ್ಕೂ ಹೋಗ್ಬೋದು. ಸೊ ಎರೆಹುಳು ಗೊಬ್ಬರಕ್ಕೆ ಈ ಒಂದು ಆಧುನಿಕ ರೀತಿಯಲ್ಲಿ ನಾವು ತಯಾರು ಮಾಡಿದ್ರೆ ಸೊ ಒಂದು ಸಣ್ಣ ಒಂದು ಗುಂಟೆ ಜಾಗದಲ್ಲಿ 50 ಟನ್ ತನಕ ಉತ್ಪಾದನೆ ಮಾಡ್ಬೋದು ತಯಾರು ಮಾಡಿ. ಇದನ್ನ ನಾವು ಮಾರಿದ್ರೆ ರೊಕ್ಕನೂ ಬರ್ತದೆ. ಸೊ ನಾವು ಭೂಮಿಗೆ ಹಾಕಿದ್ರೆ ಬೆಳೆಗಳು ಚೆನ್ನಾಗಿ ಬರ್ತವೆ. ಈಗ ಸಾವಯವ ಇಂಗಾಲಕ್ಕೆ ಬಂದಾಗ ಭೂಮಿಯಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇದ್ರೆ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಇರ್ತದಂತೀರಿ, ಮತ್ತು ಸಾವಯವ ಇಂಗಾಲ ಎಷ್ಟು ಪ್ರಮಾಣದಲ್ಲಿ ಇದ್ರೆ ಭೂಮಿಗೆ ಒಳ್ಳೇದಂತ ಹೇಳ್ತಿರ್ತಾವೆ? ಈಗ ಭಾಳಷ್ಟು ಕಡಿಮೆ ಇರುತ್ತೆ ಕೆಲವೊಂದು ಕಡೆ, ಕಾರಣಗಳೇನು? ಸಾವಯವ ಇಂಗಾಲ ಈಗ ನೋಡಿ ನಾವು ಉತ್ತರ ಕರ್ನಾಟಕದಲ್ಲೇ ಭಾಳಷ್ಟು ಕಡಿಮೆ ಇರುತ್ತೆ, ಅದೇ ನೀವು ಈ ಮಲೆನಾಡು ಪ್ರದೇಶಕ್ಕೆ ಹೋದಾಗ ಭೂಮಿಯಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತಂತ ಹೇಳ್ತಾರೆ, ಕಾರಣಗಳೇನು? ಯಾಕೆ ಅದು ಒಂಥರ ವೇರಿಯೇಷನ್ ಆಗುತ್ತೆ? ಸೊ ಇದು ಸಾವಯವ ಇಂಗಾಲ ನಾವು ಹೆಚ್ಚಿಸ್ಬೇಕಂದ್ರೆ ಇದರ ರಾತ್ರಿ ನಾವು ಇನ್ಕ್ರೀಸ್ ಮಾಡುವಂಥ ಕೆಲಸ ಅಲ್ಲ ಇದು. ಇದು ಒಂದು 10 ವರ್ಷ 15 ವರ್ಷದಿಂದ ನಾವು ಶ್ರಮ ಪಡ್ತಾ ಇದ್ರೆ ಪ್ರತಿ ವರ್ಷ ಹಾಕೋದಕ್ಕೆ, ಆವಾಗ ಅದು ಸಾವಯವ ಇಂಗಾಲ ಪ್ರಮಾಣ ಹೆಚ್ಚಾಗುತ್ತೆ. ಬಟ್ ಇಲ್ಲಿ ನಾವು ಕಪ್ಪು ಮಣ್ಣು ತೊಗೊಂಡ್ರೆ ಅದರಲ್ಲಿ ಸಾಮಾನ್ಯವಾಗಿ ನಮಗೆ ಹೆಚ್ಚು ಒಂದು ಮಧ್ಯಮ ಮಟ್ಟದಲ್ಲಿ ಸಿಗ್ತಾ ಇದೆ. ಮಧ್ಯಮ ಮಟ್ಟದಲ್ಲಿ ಎವರೇಜ್ ಆಗಿ ಎಷ್ಟು ಇರ್ತದೆ? ಒಂದು 0.5%ಕ್ಕಿಂತ ಸ್ವಲ್ಪ ಕಡಿಮೆನೇ ಬರ್ತಾ ಇದೆ, 0.5% ಅಂತ ಹೇಳ್ಬೋದು. ಅಂದರೆ ನಾವು ಪ್ರತಿ ವರ್ಷ ತಿಪ್ಪೆ ಗೊಬ್ಬರ ಹಾಕ್ತಾ ಇಲ್ಲ ಅಂದರೆ ಈ ಒಂದು ಸ್ವಲ್ಪ ನಾವು ಎಲೆಗಳು ಉದುರುವಂತಲ್ಲೇ ಸ್ವಲ್ಪ ಮಣ್ಣು ಪ್ರದೇಶ ಮಣ್ಣು ನಾವು ವಿದ್ಯಾರ್ಥಿ ಮೂಲಕ ಪರೀಕ್ಷೆ ಮಾಡಿಸಿದ್ರೆ ಅಲ್ಲಿ 0.6% ಬರ್ತಾ ಇತ್ತು. ಒಂದು ಕಡೆ ಅಲ್ಲಿ ಈ ಗೆದ್ದಲುಗಳು ಮಣ್ಣು ಇದು ಮಾಡಿರ್ತಾವಲ್ಲ ಅದನ್ನು ತೊಗೊಂಡು ನೋಡಿದ್ವಿ, ಅದರಲ್ಲಿ 1% ತನ ಆರ್ಗ್ಯಾನಿಕ್ ಕಾರ್ಬನ್ ಬಂತು, 1% ಅಲ್ಲೇ ಪಕ್ಕದಲ್ಲೇ ಇರುವಂಥದ್ದು. ಸೊ ಈ ಒಂದು ಮತ್ತು ನಾವು ಬರೀ ಉಸುಕನ್ನು ತೊಗೊಂಡು ಪರೀಕ್ಷೆ ಮಾಡಿದ್ವಿ, ಅದರಲ್ಲಿ ಬರೀ 0.02% ಬಂತು. ಸೊ ಅಂದರೆ ನಾವು ಈ ಸಾವಯವ ಇಂಗಾಲ ನಾವು ಹೆಚ್ಚು ಮಾಡಬೇಕಂತಂದ್ರೆ ಹಲವಾರು ದಶಕಗಳಿಂದ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಮತ್ತು ಇದು ಎಷ್ಟು ಇರಬೇಕಂತ ನೋಡಿದರೆ ಎಷ್ಟು ಹಾಕಿದಷ್ಟು ಒಳ್ಳೆಯದೇ ಒಳ್ಳೆಯದು. ಅಂದರೆ ಇದು ಸುಮಾರಾಗಿ ಒಂದು ಅಂದರೆ ಎವರೇಜ್ ಆಗಿ 0.5%ಕ್ಕಿಂತ ಜಾಸ್ತಿ ಇದ್ರೆ ಇರಬೇಕು ಮೀಡಿಯಂ ಅಂತ. 0.5-0.75% ತನಕನೂ ಇಂಗಾಲ ಇದ್ರೆ ಸಾವಯವ ಇಂಗಾಲ ಅದು ಮಧ್ಯಮ ಮಟ್ಟದಲ್ಲಿ ಬರ್ತದೆ. ಸೊ ಅಂದರೆ ಅದು 1% ತನಕನೂ ಹೋದ್ರೆ ಭಾಳ ಒಳ್ಳೆಯದು. 0.6% ಇದ್ರೆ ಅದು ಒಳ್ಳೆ ಭೂಮಿ ಅಂತ ನಾನು ಅನ್ಕೋಬಹುದು. 1.6% ಇದು ಇನ್ನೊಂದು ಕಾರಣ, ಒಂದು ಸಾವಯವ ಗೊಬ್ಬರ ರೈತರು ಇರದೆ ಹಾಕದೆ ಇರೋದು. ಇನ್ನೊಂದು ಕಾರಣ ಸಾವಯವ ಇಂಗಾಲ ಕಡಿಮೆ ಆಗೋದಕ್ಕಂತಂದ್ರೆ ಈ ಒಂದು ಬೇಸಿಗೆಯಲ್ಲಿ ಟೆಂಪರೇಚರ್ ಅಂತೀವಲ್ಲ, ಸಾಯಿಲ್ ಟೆಂಪರೇಚರ್ ಅದು ತುಂಬ ಹೆಚ್ಚು ಇರೋದ್ರಿಂದ ಆ ಜೊತೆಗೆ ಅದು ತೇವಾಂಶ ಇರೋದಿಲ್ಲ. ಸೊ ಹಾಗಾಗಿ ಅದು ಮಣ್ಣು ಸಾವಯವ ಇಂಗಾಲ ಅದು ಸುಟ್ಟಂಗಾಗುತ್ತೆ. ಅಂದರೆ ಅದು ಡಿಕಾಂಪೋಸನು ಜಾಸ್ತಿ ಆಗಿ ಕಡಿಮೆ ಆಗುವಂಥ ಕಾರಣ ಅಲ್ಲಿ ಇರ್ತದೆ. ಅದಕ್ಕಾಗಿ ನಾವು ಈ ಕಾನ್ಸರ್ವೇಷನ್ ಅಗ್ರಿಕಲ್ಚರ್ ಅಂತ ಒಂದು ಪ್ರಾಕ್ಟೀಸ್ ಬಂದಿದೆ, ಅದರಲ್ಲಿ ನಾವು ಯಾವಾಗಲೂ ಭೂಮಿನ ಮಲ್ಚ್ ಮಾಡಬೇಕು ಅಂತ. ಅಂದರೆ ಈ ಕ್ರಾಪ್ ರೆಸಿಡ್ಯೂಸ್ ಏನಿರ್ತಾವೆ ಅದಕ್ಕೆ ಹಾಕಬೇಕು. ಹಿಂದೆ ಏನು ಹಾರ್ವೆಸ್ಟ್ ಮಾಡಿರ್ತೀವಿ ಫೆಬ್ರವರಿಯಲ್ಲಿ ಕ್ರಾಪನ್ನು, ಅದರಲ್ಲಿ ಎಲ್ಲ ಒಂದು ದಂಟು ಏನಿರ್ತದೆ ಆ ಮೇವು ಅನ್ನೋದು ಅದು ಭೂಮಿ ಮೇಲೆ ಹೊಚ್ಚು ಕಟ್ಟಿಗೆ ಇರ್ಬೋದು ಏನೇ ಒಂದು ಕೃಷಿ ಸಾವಯವ ವಸ್ತುಗಳನ್ನು ಬೇಸಿಗೆ ಬಂದಾಗ ಅದನ್ನು ಹೊಚ್ಚಿ ಬಿಡ್ಬೇಕು. ಆಮೇಲೆ ನಂತರ ಕ್ರಾಪ್ ಬೆಳೆಯುವಾಗ ಕೂಡ ಅದು ಮುಂದುವರಿಬೇಕು ಹೊದಿಕೆ. ಇದು ಒಂದು ನಿಯಮ ಇದೆ. ಇನ್ನೊಂದು ಪ್ರಿನ್ಸಿಪಲ್ ಅಂತಂದ್ರೆ ನಾವು ಉಳುಮೆ ಕಡಿಮೆ ಮಾಡಬೇಕು. ನಾವು ಉಳುಮೆ ಜಾಸ್ತಿ ಮಾಡಿದ್ರೆ ಅದು ಹಿಂಗೆ ಗಾಳಿಗೆ ಎಕ್ಸ್ಪೋಸ್ ಆಯ್ತು ಅಂತಂದ್ರೆ ಅವಾಗ ಕೂಡ ಸಾವಯವ ಇಂಗಾಲ ಬಿಸಿಲಿಗೆ ಸುಟ್ಟು ಹೋಗ್ಬಿಡ್ತದೆ, ಇಲ್ಲ ಡಿಕಾಂಪೋಸ್ ಆಗುತ್ತೆ. ಡಿಕಾಂಪೋಸ್ ಆಗಿ ಹೆಚ್ಚು ಆಕ್ಸಿಜನ್ ಇದ್ರೆ ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮ ಜೀವಾಣುಗಳೇನಿರ್ತವೆ ಅದನ್ನು ಹೆಚ್ಚು ಆಕ್ಟಿವ್ ಆಗಿ ಡಿಕಾಂಪೋಸ್ ಮಾಡಿ ಅದರ ಸಾವಯವ ಇಂಗಾಲ ಮಟ್ಟ ಕಡಿಮೆ ಆಗುವಂಥ ಕ್ರಿಯೆ ನಡೀತದೆ. ಸೊ ಇನ್ನೊಂದು ಕನ್ಸರ್ವೇಷನ್ ಅಗ್ರಿಕಲ್ಚರಲ್ಲಿ ಒಂದು ಪ್ರಿನ್ಸಿಪಲ್ ಏನಂತಂದರೆ ನಾವು ಕ್ರಾಪ್ನ ಯಾವಾಗಲೂ ಲೆಗ್ಯೂಮ್ ಕ್ರಾಪ್ ಅಂತೀವಲ್ಲ, ಈಗ ದ್ವಿದಳ ಧಾನ್ಯಗಳು ಆ ಬೆಳೆಗಳನ್ನು ನಾವು ನಮ್ಮ ಬೆಳೆ ಪದ್ಧತಿಯಲ್ಲಿ ಸೇರಿಸ್ಕೊಂಡಿದ್ರು ಪ್ರತಿ ವರ್ಷ. ಸೊ ಅದರಿಂದಲೂ ಕೂಡ ಈ ಸಾರ್ವಜನಿಕದ ಒಂದು ಒತ್ತಡ ಭೂಮಿ ಮೇಲೆ ಕಡಿಮೆ ಆಗುತ್ತೆ. ಅಂದರೆ ಸಾರ್ವಜನಿಕದ ಸ್ಥಿರೀಕರಣ ಅಂತ ಏನಂತೀವಲ್ಲ, ಹವೆಯೊಳಗೆ 78% ಸಾರ್ವಜನಿಕ ಇರುತ್ತೆ, ಅದನ್ನೇ ನಾವು ಯೂರಿಯಾ ಗೊಬ್ಬರದಲ್ಲಿ ಫ್ಯಾಕ್ಟ್ರಿ ಮೂಲಕ ತೊಗೊಂಡು ಬಂದರೆ ಇವು ಭೂಮಿಯಲ್ಲೇ ನಾವು ಸಾರ್ವಜನಿಕವನ್ನು ಸ್ಥಿರೀಕರಿಸಿ ಭೂಮಿಗೆ ಕೊಡುವಂಥದ್ದು ಮತ್ತು ತಾವೂ ಅದರದ್ದು ಉಪಯೋಗ ತೊಗೊಳ್ಳುವಂಥದ್ದು ಈ ಒಂದು ಕ್ರಿಯೆ ಇರೋದ್ರಿಂದ ಒಂದು ಬ್ಯಾಲೆನ್ಸ್ ಆಗುವಂಥ ಪೋಷಕಾಂಶಗಳು ಒಂದು ಬ್ಯಾಲೆನ್ಸ್ ಆಗುವುದು. ಮತ್ತು ಈ ಒಂದು ಬೇರುಗಳು ಬೆಳವಣಿಗೆ ಏನಿರ್ತದೆ, ಈ ದ್ವಿದಳ ಧಾನ್ಯಗಳ ಬೇರುಗಳು ಬೇರೆನೇ ಇರ್ತವೆ, ಆ ಬೇರುಗಳು ಭೂಮಿಯಲ್ಲಿ ಸೇರಿಕೊಳ್ಳುವಾಗ ಅವು ಪ್ರೆಷರ್ ಆಗ್ತಿರ್ತಾವೆ ಬೆಳೆ ಒಳಗಡೆ ಹೋಗಬೇಕಾದಾಗ, ಆ ಪ್ರೆಷರ್ ಮೂಲಕ ಮಣ್ಣಿನ ಕಣಗಳು ಒಂದಕ್ಕೊಂದು ಸೇರಿಕೊಂಡು ಸೊ ಮಣ್ಣಿನ ಒಂದು ರಚನೆ ಕೂಡ ಉತ್ತಮವಾಗ್ತದೆ. ಅದರ ಆ ರೂಟಿಂದ ಒಂದು ರಸಗಳು ಬಿಡುಗಡೆ ಆಗ್ತವೆ, ರೂಟ್ ಎಕ್ಸುಡೇಟ್ಸ್ ಅಂತೀವಿ, ಆರ್ಗ್ಯಾನಿಕ್ ಆಸಿಡ್ಸ್, ಅದು ಅದು ಕೂಡ ಸಾವಯವ ಅಂಶವನ್ನು ಭೂಮಿಯಲ್ಲಿ ಹೆಚ್ಚು ಇದು ಮಾಡ್ತೇವೆ. ನಾವು ಆ ಬೇರುಗಳನ್ನು ಆದಷ್ಟು ನಾವು ಅಲ್ಲೇ ಬಿಟ್ಟರೆ ಆ ಬೇರುಗಳು ಕೊಳತು ಹೋದ್ಮೇಲೆ ಅವು ಕೂಡ ಒಂದು ಚಾನಲ್ ಥರ ನಿರ್ಮಾಣ ಆಗ್ತವೆ ಭೂಮಿಯಲ್ಲಿ. ಅಂದರೆ ಆ ಪೋರೋಸಿಟಿ ಅಂತ ಏನು ಹೇಳ್ತೀವಿ, ಮಣ್ಣಿನಲ್ಲಿ ರಂಧ್ರಗಳು ಏನಿರ್ತವೆ ಅದು ಹೆಚ್ಚಾಗಿ ಆ ನೀರು ಬಂದು ಇಂಗುವಿಕೆ ಮತ್ತು ಅದು ಹರಡುವಿಕೆ ಹಿಡಿದುಕೊಳ್ಳುವಿಕೆ. ಸೊ ಅದು ಬೇರುಗಳಿಗೆ ಒಂದು ಆಕ್ಸಿಜನ್ದು ಆಮ್ಲಜನಕದ ಲಭ್ಯತೆ ಮತ್ತು ಒಂದು ನೀರಿನ ಲಭ್ಯತೆಯೂ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಈಗ ಸಾವಯವ ಇಂಗಾಲವನ್ನು ನೀವು ಹೇಳಿದ್ರೆ ಅಂದರೆ ಸಾವಯವ ಇಂಗಾಲವನ್ನು ಇದು ರಾತ್ರೋರಾತ್ರಿ ಮಾಡುವಂಥ ಕೆಲಸ ಅಲ್ಲ, ಜಾಸ್ತಿ ಮಾಡುವಂಥ ಕೆಲಸ ಅಲ್ಲ, ಇದು ಸತತವಾಗಿ ಪರಿಶ್ರಮ ಬೇಕು. ಸತತವಾಗಿ ಸುಮಾರು 8 ವರ್ಷ ನಾವು ಸಾವಯವ ವಸ್ತುಗಳನ್ನು ಭೂಮಿಗೆ ಸೇರ್ತಾ ಹೋದಾಗ ಸಾವಯವ ಇಂಗಾಲ ಭೂಮಿಯಲ್ಲಿ ಜಾಸ್ತಿ ಆಗತ್ತೆ ಅಂತಕ್ಕಂಥ ವಿಚಾರ ಹೇಳಿದ್ರಿ. ಈಗ ಇತ್ತೀಚೆಗೆ ಏನಾಗಿದೆ, ನೀವು ಹೇಳಿದಂಗೆ ಒಂದು ಕೆಲವೊಂದು ಕಡೆ ಹೇಳ್ತಿರ್ತಾರೆ, ಒಂದು ತಾವು ಒಂದು ಉತ್ತರಣ ಹೇಳಿದರೆ ಏನಂತಂದರೆ ಒಂದು ಆಕಳಿಂದ ಸುಮಾರು ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡ್ಬೋದು ಅಂತ. ಅದೇ ಪಾಳೆಕರವರು ಸಹ ಒಂದು ಆಕಳಿದ್ರೆ ಸಾಕು ನೀವು 20 ಎಕರೆ ಸಾವಯವ ಕೃಷಿಯನ್ನು ಮಾಡ್ಬೋದು ಅಂತ ಅವರು ಸಾಕಷ್ಟು ಸಲ ಕೆಲವೊಂದು ಕಾರ್ಯಕ್ರಮಗಳು ಹೇಳಿದ್ದುಂಟು. ಇತ್ತೀಚೆಗೆ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗಿದೆ, ಪ್ರಾಣಿಗಳನ್ನು ಯಾಕೆ ಕಟ್ತಾ ಇಲ್ಲ ಅಂತಂದ್ರೆ ರೈತರು ಹೇಳೋದು ಇಲ್ಲರಿ ಮನೆಯಲ್ಲಿ ಅವನು ಮೇಂಟೈನ್ ಮಾಡೋರು ಯಾರಿಲ್ಲ, ಜನ ಇಲ್ಲ ಅಂತಕ್ಕಂಥದ್ದು ಬರ್ತಾ ಇದ್ದಾವೆ. ಇದಕ್ಕೆ ಬೇರೆ ಮಾರ್ಗಗಳೇನಿದ್ದಾವೆ ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಲಿಕ್ಕೆ? ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ, ಈಗ ಬೆಳೆಯನ್ನು ಬೆಳೀತಕ್ಕಂಥ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಪ್ರಾಣಿಗಳಿಲ್ಲ, ದನಗಳಿಲ್ಲ, ಯಾವುದೇ ಒಂದು ಮಲಮೂತ್ರ ವಿಸರ್ಜನೆ ಸೇರಿಸ್ಲಿಕ್ಕೆ ಆಗ್ತಾ ಇಲ್ಲ, ಬರೀ ನಮ್ಮಲ್ಲಿ ಸಿಗ್ತಾ ಇರೋದು ಕ್ರಾಪ್ ರೆಸಿಡ್ಯೂಸ್. ಈ ಕ್ರಾಪ್ ರೆಸಿಡ್ಯೂನ್ನು ಉಪಯೋಗ ಮಾಡಿಕೊಂಡು ನಾವು ಸಾವಯವ ವಸ್ತುವನ್ನು ಹೇಗೆ ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆ? ಕ್ರಾಪ್ ರೆಸಿಡ್ಯೂನ ಹೇಗೆ ಇದು ಮಾಡ್ಬೇಕು ಅದನ್ನು? ಈಗ ಕ್ರಾಪ್ ರೆಸಿಡ್ಯೂಸನ್ನು ನಾನು ಇದೇ ತಾನೇ ಹೇಳಿದಂಗೆ ಅದನ್ನು ಹೊದಿಕೆ ಮಾಡಿ ಕೂಡ ಒಂದು ಇದು. ಅದನ್ನು ನಾವು ಭೂಮಿಯಲ್ಲಿ ಸೇರಿಸ್ಬೇಕು ಅಂತಂದ್ರೆ ಸೇರಿಸ್ಬೇಕಂತಂದರೂ ಕೂಡ ಈ ರೋಟೋವೇಟರ್ ಮೂಲಕ ನಾವು ಅದನ್ನು ಎಂಟೈರ್ ದಂಟು ಏನಿರ್ತದೆ ಅದನ್ನು ತುಂಡು ಮಾಡಿ ಭೂಮಿಯಲ್ಲಿ ಮುಚ್ಚಕ್ಕೆ ರೋಟೋವೇಟರ್ ಭಾಳಷ್ಟು ಸಹಾಯ ಮಾಡ್ತದೆ. ಸೊ ಅದ್ರ ಮೂಲಕನೂ ಕೂಡ ಮಾಡ್ಬೋದು. ಮತ್ತು ಹಸಿರಲೆ ಗೊಬ್ಬರಗಳೇನು ಬರ್ತವೆ, ಹಸಿರಲೆ ಗೊಬ್ಬರ ಗಿಡಗಳೇನಿದಾವೆ, ಇದು ಡೈಂಚ ಅಂತ ಬರ್ತದೆ, ಅದಕ್ಕೆ ಜೀಲ್ಗ್ ಅಂತಾರೆ ರೈತರು. ಆಮೇಲೆ ಸೆಣಬು. ಸೊ ಇವನ್ನೆಲ್ಲನೂ ನಾವು ಬೆಳೆದ್ವಿ ಅಂತಂದ್ರೆ ಅದು ಒಂದು ಎಕರೆಗೆ 8-10 ಟನ್ದಷ್ಟು ಅದು ಜೀವರಾಶಿ ಬಯೋಮಾಸ್ ಕೂಡ ಭೂಮಿಗೆ ಆ್ಯಡ್ ಆಗುತ್ತೆ. 8-10 ಟನ್ದಷ್ಟು ಬರ್ತದೆ ಒಂದು ಎಕರೆಗೆ. ಮತ್ತು ಅದರಿಂದ ನಾವು ಒಂದು 90-95 kg ಸಾರ್ವಜನಿಕ ಕೂಡ ನಾವು ಭೂಮಿಗೆ ಸೇರಿಸ್ದಂಗೆ ಆಗುತ್ತೆ. ಅದು ಕೂಡ ಸಾರ್ವಜನಿಕ ಸ್ಥಿರೀಕರಿಸುವಂಥ ಶಕ್ತಿ ಇರುವಂಥದ್ದು. ಹಾಗಾಗಿ ಈ ಒಂದು ಹಸಿರಲೆ ಗೊಬ್ಬರಗಳ ಮೂಲಕನೂ ಕೂಡ ಭಾಳಷ್ಟು ಎಲ್ಲ ರಾಸಾಯನಿಕ ಪೋಷಕಾಂಶಗಳನ್ನು ಕೂಡ ಆ್ಯಡ್ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ನಾವು ಲಘು ಪೋಷಕಾಂಶಗಳನ್ನು ಕೂಡ ನಾವು ಈ ಸಾವಯವ ಗೊಬ್ಬರಗಳನ್ನು ಆ್ಯಡ್ ಮಾಡೋದ್ರಿಂದ ಲಘು ಪೋಷಕಾಂಶಗಳ ಲಭ್ಯತೆಯೂ ಕೂಡ ಇಲ್ಲಿ ಜಾಸ್ತಿ ಆಗಿ ಅದರದ ಕೊರತೆ ಇರಲಾರ್ದಂಗೆ ನಾವು ನೋಡ್ಕೊಳ್ಬೋದು. ಮತ್ತು ಇದು ಇನ್ನೊಂದು ನಾವು ವಿಚಾರ ಹೇಳಬೇಕಂತಂದರೆ ಈ ಸಾವಯವ ಇಂಗಾಲ ಏನಿರ್ತದೆ, ಸಾವಯವ ಇಂಗಾಲ ಅಂತಂದರೆ ಅದು ಬೇರೆ ಬೇರೆ ರೂಪದಲ್ಲಿರ್ತದೆ. ಈಗ ನಾವು ತಿಪ್ಪೆ ಗೊಬ್ಬರ ಹಾಕಿದ್ವಿ ಹೊಲಕ್ಕಂತಂದರೆ ಅದು ಇನ್ನೂ ಡಿಕಾಂಪೋಸ್ ಆಗಿ ಹ್ಯೂಮಸ್ ಆಗುತ್ತೆ, ಹ್ಯೂಮಸ್ ಆಗ್ಬೇಕು. ಅದು ಒಂದು ನಾವು 10 ಟನ್ ಈಗ ಹಾಕಿದ್ರೆ ಒಂದು ಎಕರೆಗೆ ಅದು 1 ಟನ್ ನಮ್ಮ ಹ್ಯೂಮಸ್ ಆಗಿ ಸಿಗುತ್ತೆ. ಹ್ಯೂಮಸ್ ಅಂದರೆ ಇದಕ್ಕೆ ಕೊಲಾಯ್ಡ್ ಅಂತ ಹೇಳ್ತೀವಿ. ಕೊಲಾಯ್ಡ್ ಅಂತಂದರೆ ಅದು ಕಲೀಲಗಳು ಅಂತ ಹೇಳ್ತೀವಿ. ಅಂದರೆ ಅದರ ಸೈಜ್ ಏನಿರ್ತದೆ, 1 micronಕ್ಕಿಂತ ಭಾಳ ಸಣ್ಣ ಸೈಜ್ ಇರ್ತದೆ. ಸೊ ಆ ಕೊಲಾಯ್ಡ್ ಎಷ್ಟು ಇಂಪಾರ್ಟೆಂಟ್ ಭೂಮಿಗೆ ಅಂತಂದ್ರೆ, ನಾವು ಮಣ್ಣಿನ ಒಂದು ಹೆಂಟೆಗಳಂತ ಏನು ಹೇಳ್ತೀವಿ, ಮಣ್ಣಿನ ರಚನೆ ಅಥವಾ ಕಣಗಳ ಜೋಡಣೆ ಅಂತ ಏನು ಹೇಳ್ತೀವಿ, ಇದು ಅದೆಲ್ಲ ಕಣಗಳೆಲ್ಲ ಈಗ ಉಸುಕು ಮತ್ತು ಸಿಲ್ಟ್ ಅಂತ ಹೇಳ್ತೀವಿ, ಜೊತೆಗೆ ಜೇಡ್ ಅಂತ ಹೇಳ್ತೀವಿ, ಜೇಡಿನ ಕ್ಲೇ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಅದಕ್ಕೆ ಜೇಡ್ ಅಂತ ಹೇಳ್ತಾರೆ, ಕೊಲಾಯ್ಡ್ ಅಂತಾನೆ ಬರ್ತದೆ. ಸೊ ಈ ಕೊಲಾಯ್ಡ್ ಹೆಚ್ಚಿದ್ದಂಗೆ ಆ ಒಂದು ಮಣ್ಣಿನ ರಚನೆ ಭಾಳ ಸುಧಾರಣೆ ಆಗುತ್ತೆ. ಆ ಮಣ್ಣಿನ ರಚನೆ ಸುಧಾರಣೆ ಆದರೆ ಅದರಲ್ಲಿ ಒಂದು ಪೊರೋಸಿಟಿ ಅಂತ ಏನು ಬರ್ತದೆ, ಅಂದರೆ ಪಳ್ಳಿರ್ತಕ್ಕಂಥ ಒಂದು ಸ್ಪೇಸ್ ಗಾಳಿ ಆಡುವಿಕೆ, ಅದರಲ್ಲಿ 2 ಪ್ರಕಾರ ಬರ್ತದೆ. ಒಂದು ದೊಡ್ಡದು ರಂಧ್ರಗಳು, ಇನ್ನೊಂದು ಸಣ್ಣ ರಂಧ್ರಗಳಂತ. ಆ ಸಣ್ಣ ರಂಧ್ರಗಳಲ್ಲಿ ಏನು ನೀರು ಆವರಿಸ್ಕೊಂಡಿರ್ತದೆ ಹಲವಾರು, ಅಂದರೆ ಅದು ಗ್ರಾವಿಟಿ ಅಗೇನ್ಸ್ಟ್ ಆ ರಂಧ್ರಗಳಲ್ಲಿ ಇಟ್ಕೊಂಡಿರ್ತದೆ. ದೊಡ್ಡ ರಂಧ್ರಗಳೇನಿರ್ತವೆ ಅದು ಗಾಳಿ ಆಡಕ್ಕೆ ಬರ್ತಿರ್ತದೆ. ಸೊ ಅದರಲ್ಲಿ ಏನಾದರೂ ನೀರು ಆವರಿಸ್ಕೊಂಡಿದ್ರೆ ಅದು ತಕ್ಷಣ ಒಂದು 2-3 ದಿವಸದಲ್ಲಿ ಅದು ಡ್ರೈನ್ ಆಗಿ ಹೊರಗೆ ಹೋಗ್ತದೆ. ಇವು ಎರಡು ದೊಡ್ಡ ರಂಧ್ರಗಳು ಮತ್ತು ಸಣ್ಣ ರಂಧ್ರಗಳು ಅಂತ ಏನು ಹೇಳ್ತೀವಿ, ಇವು ಎರಡೂ ಬ್ಯಾಲೆನ್ಸ್ ಇರಬೇಕು. ಈ ಬ್ಯಾಲೆನ್ಸ್ ಬರಬೇಕಾದರೂ ಕೂಡ ಈ ಸಾಯಿಲ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್, ಅಂದರೆ ಮಣ್ಣಿನ ರಚನೆ ಏನು ಅಂತೀವಿ. ಆ ಒಂದು ರಚನೆ ನಾವು ಸುಧಾರಣೆ ಮಾಡಬೇಕಂದ್ರೆ ಕೆಲವು ಟೈಮ್ ನಾವು ಕಪ್ಪು ಭೂಮಿ ಇತ್ತಪ್ಪ ಅಂತಂದ್ರೆ ಅದಕ್ಕೆ ರಂಜಕ ಗೊಬ್ಬರ ಹಾಕಿದರೂ ಕೂಡ ಸುಧಾರಣೆ ಆಗುತ್ತೆ. ಜಿಪ್ಸಮ್ ಹಾಕಿದರೂ ಕೂಡ ಕ್ಯಾಲ್ಸಿಯಂ ಇರೋದ್ರಿಂದ ಅದರಿಂದನೂ ಕೂಡ ಸುಧಾರಣೆ ಆಗುತ್ತೆ ಮಣ್ಣಿನ ರಚನೆ. ಮತ್ತು ಇದರ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬೆಳೆದರೂ ಕೂಡ ಅದ್ರ ಜೊತೆಗೆ ಫಾಸ್ಫ್ಯಾಟಿಕ್ ಫರ್ಟಿಲೈಸರ್ ಜಾಸ್ತಿ ಹಾಕಬೇಕಾಗುತ್ತೆ ಅಲ್ಲಿ. ಸೊ ಇದರಿಂದ ನಾವು ಮಣ್ಣಿನ ಕಣಗಳ ರಚನೆ ಕೂಡ ನಾವು ಸುಧಾರಣೆ ಮಾಡಲಿಕ್ಕೆ ಆಗುತ್ತೆ. ಸೊ ಇದು ನಮಗೆ ಒಂದು 10 ಟನ್ ನಾವು ಈಗ ಹಾಕಿದರೆ ತಿಪ್ಪೆ ಗೊಬ್ಬರ, ಅದು ಒಂದು 10 ವರ್ಷ ಬೇಕಾಗುತ್ತೆ. ಒಂದು ಟನ್ ಸಿಗುತ್ತೆ ನಮಗೆ ಹ್ಯೂಮಸ್. ಅಂದರೆ ಸಾವಯವ ಪದಾರ್ಥಗಳೇನಿರ್ತವೆ ಇವು ಬೇರೆ ಬೇರೆ ಹಂತದಲ್ಲಿರ್ತವೆ. ಒಂದು ಅತಿ ಕೊಳತಂಥದ್ದಂತಂದ್ರೆ ಅದು ಹ್ಯೂಮಸ್ ಆಗಿರ್ತದೆ. ಸೊ ಪ್ರಾರಂಭದಲ್ಲಿ ಅದು ಸ್ವಲ್ಪ ಕೊಳತಿರ್ತದೆ. ಸೊ ಅದರಿಂದ ನಾವು ಒಂದು 30% ಆ ವರ್ಷ ಎಲ್ಲಾ ಸಾವಯವ ವಸ್ತುಗಳು ಅಷ್ಟೇ ಒಂದು ಅವಧಿಯೊಳಗೆ ಹ್ಯೂಮಸ್ ಆಗಿ ಆ ವರ್ಷ ಮೊದಲನೇ ವರ್ಷ ಒಂದು 30% ಪೌಷ್ಟಿಕಾಂಶಗಳು ಬೆಳೆಗೆ ಸಿಗ್ತಾವೆ. ಮುಂದಿನ ವರ್ಷಕ್ಕೆ ಒಂದು 30% ಹಂಗಾಗಿ ಒಂದು 3-4 ವರ್ಷದಲ್ಲಿ ಆ ಪೌಷ್ಟಿಕಾಂಶಗಳು ಬೆಳೆಗೆ ಸಿಗ್ತಾ ಇರ್ತವೆ ಎಲ್ಲ ಬೆಳೆಗಳಿಗೆ. ಸೊ ಈ ಹ್ಯೂಮಸ್ ತಯಾರಾಗೋದು ಭಾಳ ಮುಖ್ಯ ಇರ್ತದೆ. ಸೊ ಈ ಹ್ಯೂಮಸ್ ಮತ್ತು ನಾವು ಕ್ಲೇ ಅಂತ ಏನು ಹೇಳ್ತೀವಿ ಜೇಡು ಪದಾರ್ಥ, ಇವು ಎರಡೂ ಕೂಡ ನಾವು ಕೊಲಾಯ್ಡ್ ಅಂತ ಹೇಳಿದ್ರೆ, ಈ ಕೊಲಾಯ್ಡ್ ಭಾಳ ಒಂದು ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚು ಮಾಡಲಿಕ್ಕೆ ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಾಗುತ್ತೆ, ಮಣ್ಣಿನ ಕಣಗಳ ರಚನೆ ಚೆನ್ನಾಗಿರುತ್ತೆ, ಪೊರಾಸಿಟಿನೂ ಜಾಸ್ತಿ ಆಗಿರ್ತದೆ. ಸಪೋಸ್ ನಾವು ಮಳೆ ಬಿದ್ದಾಗ ಅದನ್ನು ಆ ಮಳೆ ನೀರನ್ನು ನಾವು ಸಂಗ್ರಹ ಮಾಡಲಿಲ್ಲ ನಮ್ಮ ಹೊಲದಲ್ಲಿ, ಈ ಒಂದು ಕೊಲಾಯ್ಡ್ ಅಂತ ಏನು ಹೇಳ್ತೀವಿ ಇವೇ ಫಸ್ಟ್ ನೀರಿನ ಜೊತೆ ಹೊರಗೆ ಹೋಗಿ ಅದು ನಾವು ಹೊಳೆಗೆ ಬಂದಾಗ ಅದು ಕಪ್ಪು ಭೂಮಿಯಲ್ಲಿದ್ದರೆ ಅದು ಕಾಫಿ ಥರ ಕಾಣ್ತಿರ್ತದೆ, ಆಮೇಲೆ ಕೆಂಪು ಭೂಮಿಯಲ್ಲಿದ್ದರೆ ಅದು ಟೀ ಥರ ಕಾಣ್ತಿರ್ತದೆ. ಸೊ ಹಾಗಾಗಿ ಆ ಒಂದು ಕಾಫಿ ಟೀ ನಾವು ಹರಿದು ಹೋಗೋದನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತೀವಿ. ಬಟ್ ಅದು ಭೂಮಿಯಲ್ಲಿರ್ತಕ್ಕಂಥದ್ದು ಪೋಷಕಾಂಶಗಳನ್ನಕ್ಕಿಂತ ಒಂದು ಭೂಮಿಯ ಒಂದು ಮಣ್ಣು ನಾವು ಒಂದು ಜೀವಂತ ವಸ್ತು ಅಂತ ಕನ್ಸಿಡರ್ ಮಾಡಿದ್ರೆ ಆ ಉಸುಕಿಗೆ ನಾವು ಸ್ಕೆಲಟನ್ ಅಂತ ಹೇಳ್ಬೋದು, ಉಸುಕು. ಸೊ ಅದು ಕ್ಲೇಗೆ ಮಾಂಸ ಅಂತ ಹೇಳ್ಬೋದು, ಕ್ಲೇ ಮತ್ತು ಹ್ಯೂಮಸ್ಗೆ ಭೂಮಿಯ ಮಾಂಸ. ಸೊ ಇದು ಮಾಂಸನ ಹೋಗ್ಬಿಡುತ್ತೆ ಅಂತಂದ್ರೆ ಈ ನೀರಿನ ಜೊತೆಗೆ ಅಲ್ಲಿ ನಮ್ಗೆ ಉಳಿಯೋದು ಬರೀ ಸ್ಕೆಲಟನ್ ಉಳಿತದ. ಸೊ ಹಾಗಾಗಿ ನಾವು ಮಳೆ ನೀರು ಆಗಲಿ ಅಥವಾ ನೀರಾವರಿ ಕೊಡುವಾಗ ನೀರು ನಮ್ಮ ಹೊಲದಿಂದ ಹೊರಗಡೆ ಹೋಗ್ಲಾರ್ದಂಗ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದು ಒಂದು ಮುಖ್ಯವಾದದ್ದು, ಯಾಕಂದ್ರೆ ನಮ್ಮ ಕಡಿಮೆ ಆಗೋದಕ್ಕೆ ಅದು ಕಾರಣ. ಸಾವಯವ ಇಂಗಾಲ ಜಾಸ್ತಿ ಮಾಡ್ಬೇಕಾಗಿತ್ತಂದ್ರೆ ಮಣ್ಣು ರನಾಪ್ಗಳನ್ನು ಮಾಡ್ಬೇಕು, ಹೋಗ್ಲಾರ್ದಂಗ ಮಾಡ್ಕೋಬೇಕು, ಮಣ್ಣಿನ ಸವಕಳಿ ಆಗದಂಗ ಮಾಡ್ಕೊಳ್ಳೋದು, ಅದರಿಂದ ಸಾವಯವ ಇಂಗಾಲ ಜಾಸ್ತಿ ಮಾಡ್ಕೋಬಹುದು. ಅದರಿಂದನೂ ಕೂಡ ಹೆಚ್ಚಾಗುತ್ತೆ ಸಾವಯವ ಇಂಗಾಲ ಜೊತೆಗೆ ನಾವು ಅದು

ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ಮುನ್ಸೂಚನೆಯಂತೆ ದಿನಾಂಕ 14/9/2025 ಅಂದರೆ ನಾಳೆ ಮಳೆಯ ಪ್ರಮಾಣ 10 mm ಇರುವ ಸಾಧ್ಯತೆ ಇದ್ದು ಗರಿಷ್ಠ ಉಷ್ಣಾಂಶ 28 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಗರಿಷ್ಠ ಆರ್ದ್ರತೆಯ ಮಟ್ಟ 89% ಹಾಗೂ ಕನಿಷ್ಠ ಆರ್ದ್ರತೆಯು 66% ಇದ್ದು ಗಾಳಿಯ ವೇಗ ಸರಾಸರಿ 10-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಇದುವರೆಗೆ ಹವಾಮಾನ ವರದಿಯನ್ನ ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇನ್ನು ನಾಳೆ ಸಂಜೆ 6:51 ಪ್ರಸಾರವಾಗುವ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತು ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಲಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳೋಣ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಬಡೇಸಾಬ್ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಬಸವಣ್ಣ ಓಟಲೇ ವಸಮಾಗಿ ಕಾಟಲೇ ರಸಬಾಳೆ ಸುಬಾಳೆ ಕಾಪಿಗೆಯಲೇ ಓರ ಬಸವಣ್ಣನ ತೇರಾಯಳಿಯಾಲು ಬಸವಣ್ಣ ಹೊಟ್ಟಲೆ ಬಸಮಾಗೆ ಕಾಟಲೆ ರಸಬಾಳೆ ಕಾಪಿಗೆಯಲು ರಸಬಾಳೆ ಕಾಪ ನಿಲವನಿ ಬಣಕ ಬರಬೇಕಾ